प्रधानमंत्री किसान मानधन योजना। मिलेगा पेंशन का सहारा, कृषक ना होगा बेसहारा, जुड़ेगा खुशियों से नाता, कटेगा सुख से बुढ़ापा, सुरक्षित होगा अन्नदाता, सुरक्षित होगा अन्नदाता। प्रधानमंत्री किसान मानधन योजना से लघु सीमांत किसानों का भविष्य होगा सुरक्षित और 60 वर्ष की आयु से 3,000 रूपए मासिक पेंशन होगी सुनिश्चित। 55 रूपए से 200 रूपए की मासिक किस्त देकर प्रवेश कर सकते हैं 18 से 40 वर्ष तक के किसान। इस अंशदायक योजना में सरकार देगी बराबर का योगदान। सभी किसान भाई बहन इस योजना के लाभ के लिए जन सेवा केंद्र में जाएं और अपना निःशुल्क नामांकन कराएं। प्रधानमंत्री किसान मानधन योजना, अन्नदाता के परिश्रम को संबल, पेंशन से सुरक्षित उनका कर। कृषि एवं किसान कल्याण मंत्रालय, भारत सरकार द्वारा जनहित में जारी। प्रिय किसान भाइयों और बहनों, मैं केंद्रीय कृषि एवं किसान कल्याण मंत्री राधा मोहन सिंह बोल रहा हूं। आपको मालूम होगा कि मोदी सरकार ने, कृषि मंत्रालय ने किसानों के कल्याण के लिए कई योजनाएं चलाई हैं, उसमें से एक है सॉयल हेल्थ कार्ड। इस योजना में पहले मिट्टी के नमूनों की जाँच होती है, फिर खेत में खाद और अन्य पोषक तत्व डालने की मात्रा बताई जाती है। इससे लागत खर्च कम होता है, पैदावार बढ़ता है, मिट्टी की स्थिति भी अच्छी रहती है। सरकार देश के सभी किसानों को सॉयल हेल्थ कार्ड बांट रही है। आप भी अपने खेत का सॉयल टेस्ट कराकर अपना सॉयल हेल्थ कार्ड बनवाए, यह आपकी मिट्टी के सेहत के लिए जरूरी है। सॉयल हेल्थ कार्ड बनाने के लिए अपने जिला के कृषि पदाधिकारी या अन्य राज्य सरकार के जो कृषि अधिकारी हैं, कर्मी हैं, उनसे संपर्क करें। सॉयल टेस्ट लैब भी बगल में हो तो वहाँ संपर्क करें। धन्यवाद। Ginger, pineapple, cardamom, kiwi, turmeric, cry. So healthy vegetables, fruits and buckwheat. Enjoy organic trade of Northeast. Come and be a part of the organic revolution that has illuminated the lives of thousands of farmers and converted 1 lakh hectares of arable land into organic farms. Mission Organic Value Chain Development for Northeastern Region. Farmers happy, people healthy. ರೈತ ಬಾಂಧವರೇ, ಇನ್ನು ಮುಂದೆ ಕೇಳಿ ಕೃಷಿ ಅನುಭವ ಕುರಿತು ಕೊಪ್ಪಳ ಜಿಲ್ಲೆ ಹೊನ್ನಹುಣಸಿ ಗ್ರಾಮದ ಶ್ರೀ ಬರಮಪ್ಪ ಅವರೊಂದಿಗೆ ಸಂದರ್ಶನವನ್ನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಹೊನ್ನುಣಸೆ ಗ್ರಾಮದ ರೈತರಾಗಿರ್ತಕ್ಕಂತಹ ಬರಮಪ್ಪ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವರು ತಮ್ಮ ಕೃಷಿ ಅನುಭವಗಳನ್ನು ಇವತ್ತು ನಿಮ್ಮೊಂದಿಗೆ ಹಂಚಿಕೊಳ್ತಿದ್ದಾರೆ, ಅವ್ರು ಮಾತನಾಡಿಸೋಣ. ನಮಸ್ಕಾರ ಬರಮಜ್ಜರೇ. ಬರಮಪ್ಪರೆ, ಈಗ ನಿಮ್ಗೆ ಎಷ್ಟು ವರ್ಷ ವಯಸ್ಸು? ನಮ್ಗೆ 50 ವರ್ಷ. 50 ವರ್ಷ ವಯಸ್ಸು. ವ್ಯವಸಾಯ ಎಲ್ಲ ಹೇಗಿದೆ? ವ್ಯವಸಾಯ ಫಸ್ಟ್ ಕುರಿ ಕದ ಸರ್, ಸಣ್ಣ. ಕುರಿ ಸಾಕಾಣಿಕೆ ಇತ್ತು ನಿಮ್ದು? ಸಾಕಾಣಿಕೆ ಈಗಾದ್ರೂ ಇದ್ರೆ ನಾವು ಚಿಕ್ಕದ ನಮ್ಮ ಅಜ್ಜನ ಕಾಲದ ನಾವು ಕುರಿ ಸಾಕಾಣಿಕೆ ಬಂದಿರಿ. ಕುರಿ ಕಾಯ್ತಾ ಇದ್ರಿ? ಎಷ್ಟಿದ್ವು ಅವಾಗೆಲ್ಲ? ಒಂದು 400 ಕುರಿ ಇದ್ರು ಸರ. ಈಗ ಬ್ಯಾರ ಆಗಿಂದ ಎಲ್ಲ ತೆಗೆದು ಬಿಟ್ಟಿರಿ. ಈಗ ಮತ್ತೆ ಟಗರ್ ತಗೊಂಬಂದು ಸಾಕಾಣಿಕೆ ಮಾಡ್ತಾರೆ. 2 ವರ್ಷ ಆತ್ರಿ. ಓಹೋ, ಸಡ್ ಕೂಡ ಮಾಡಿವಿ ಸರ್. ಈಗ ಈಗ ಟಗರ್ ಸಾಕ್ತಿದ್ರಿ? ಟಗರ್ ಸಾಕ್ತಾರೆ. ಈಗ ನೀವು ಆಗ ಕುರಿ ಕಾಯ್ತಿದ್ರಲ್ಲ, ಆ ಪದ್ಧತಿ ಬೇರೆ ಇತ್ತು? ಆ ಪದ್ಧತಿ ಬೇರೆ ಇತ್ತು. ಅಡಿವಾಗ ಹೊಡ್ಕೊಂಡು ಹೋಗೋದು ಸರ್ ಮೇಯಸಾಕ. ಈಗ ಅವಕ್ಕೇನೈತೆ ಅಲ್ಲೇ ಕಾಳು ಒಟ್ಟು ಒಂದ್ ಹತ್ರ ಅಲ್ಲೇ ಸಡ್ನಾಗ ಹಾಕಿ ಅಲ್ಲೇ ಮೇಯಿಸ್ತದೆ. ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಅನ್ಸಿದ್ ನಿಮಗೆ? ಈಗ ಇದು ಅದಕ್ಕೆ ಖರ್ಚು ಇರಲಾರ್ದ್ರಿ, ಇದು ಖರ್ಚು ಮಾಡ್ಬೇಕ್ರಿ. ಈಗ ಮೆಕ್ಕೆಜೋಳ ಹಾಕ್ಬೇಕು, ಒಟ್ಟು ತಗೊಂಬಂದು ಹಾಕ್ಬೇಕು. ಆ ಖರ್ಚಿಲ್ಲಾರ್ದಾಗ ಲಾಭ ಇತ್ತ? ಲಾಭ ಐತೆ ಸರ್, ಅದನ್ನು ಲಾಭ ಐತೆ ಸರ್, ಇದನ್ನು ನಾವು ಜೋಪಾನ ಮಾಡಿದಂಗೆ ಲಾಭ ಐತೆ ಸರ್. ಈಗ ಏನು ಅನ್ಸುತ್ತೆ ನಿಮಗೆ, ಆ ಮೊದಲಿನ ಪದ್ಧತಿಗೂ ಈಗಿನ ಪದ್ಧತಿಗೂ ನಿಮ್ಗೇನು ಅನಿಸ್ತೈತೆ, ಯಾವ ಚಲೋ ಅನಿಸ್ತು? ಈಗ ಅದು ಮೊದಲಾಗಿಂದ ಸಲಸ್ ಬರ್ತದೆ ಸರ್. ಹೌದಾ? ಈಗ ಏನು ಬೇಕಾದ ಅಡಿವಾಗ ಎಲ್ಲ ನಾನಾ ಥರ ಮೇದ್ ಬರ್ತದೆ ರೀ. ಹೌದು, ಈಗ ನಾವು ಹಾಕಿದ್ದು ಅಷ್ಟೇ ಮೇಯ್ಬೇಕಲ್ಲ ಸರ್, ಅದು ಅದಕ್ಕೆ ಇದಕ್ಕೆ ಫರ್ಕ್ ಆಗ ಸರ್. ಅಡವೆಲ್ಲ ಆದರೆ ನಾನಾ ತಪ್ಪಲುಗಳನ್ನು ತಿನ್ನುತ್ತೆ, ಎಲ್ಲ ದಿನಸಿಗೆ ಮೇಯ್ತೈತೆ ಸರ್. ಓಹ್, ಈಗ ಒಂದ ಒಂದೊಲ್ಲ ಕಡ್ಲಿ ಎಲ್ಲ ಬೈಲಿ ಆತಂದ್ರೆ ಕಡ್ಲಿ ಒಟ್ಟು ತಿಂತತ್ರಿ, ಒಂದ ಉಳಿ ಒಲ ಬೈಲಿ ಆತಂದ್ರೆ ಉಳಿ ಒಟ್ಟು ತಿಂತತ್ರಿ, ತೊಗರಿ ಒಲ ಒಲ್ಲಿ ಬೈಲಾರು ತೊಗರಿ ಒಟ್ಟು ಕಾಯ್ತು ಅಂತ ಹೂವು ಅಪ್ಪವ ತೊಗರಿ ಹೂವು ಎಲ್ಲ ದಿನಸಿಗೆ ಮೇಯ್ತೈತ್ರಿ. ಹಂಗಾಗಿ ಇದು ಬರ್ತದ್ರಿ, ಬಿಗಿ ಬರ್ತದೆ. ಇದು ನಾವು ಫುಡ್ ಹಾಕಿದ್ದು ಅಂದ್ರೆ ನಾವು ಹೆಂಗೆ ಹಾಕಿ ಬೆಳೆಸಿರ್ತೀವಿ ಅದ್ರ ಮ್ಯಾಗ. ಎಲ್ಲೋ ಒಂದು ಕಡೆಗೆ ನಾವು ಕುರಿಗಳ ಆಹಾರ ಸ್ವಾತಂತ್ರ್ಯ ಕಸ್ಕೊಂಬಿಟ್ಟಿವಿ ಅನಿಸುತ್ತೆ. ಕಸ್ಕೊಂಡಂಗೆ ಬಿಟ್ರಿ ಮತ್ತೆ ಎಲ್ಲಾದ್ರೂ. ಈಗ ಅಕಡಿ ಕಾಳನ್ನು ಆಟಕಾಟ ಕಡಿಮೆ, ನಾವು ಹಾಕಿದ್ ಮಾತ್ರ ತಿನ್ಬೇಕು ಅನ್ನೋ ಸ್ಥಿತಿ ಆಗಿದೆ. ಬಟ್ ಇಲ್ಲಿ ಏನು ಅಂದ್ರೆ ಇದು ಒಂದ್ ರೀತಿ ಇಂಡಸ್ಟ್ರಿ ತರ ಆಗಿದೆ ಈಗ. ಹೌದಲ್ವಾ? ಅವಕ್ಕೆ ಒಂದೇ ಕಡೆ ಕುಡಿ ಹಾಕಿ ಮೇವು ಎಲ್ಲ ಅಲ್ಲಾರ. ಹಂಗಾಗಿ ಈಗೇನ ಇದ ಸಲ ಈಗ ಅವಾಗ ಅಡಿವಾಗ ಒಡ್ಡೆ ಬೇಸೋದಕ್ಕೆ ಇದನ್ನು ಬೇಯಿಸ್ಬಿಡ್ ಸರ್. ಇದು ಖರ್ಚ್ಬೇಕ್ರಿ, ಖರ್ಚು ಬೇಕಿದ್ರಿ. ಈಗ ಖರ್ಚು ಮಾಡ್ತಾ ಇದ್ರಿ? ಈಗ ನೀವು ಮಾಡ್ತಾವ ಸರ್. ಎಷ್ಟಿದಾವೆ ಈಗ? ಈಗ ಒಂದು 30 ಅದ ಸರ್. 30 ನೋಡಿ, ಅವಾಗೆಲ್ಲ 300-400 ಕುರಿ ಕಾದವ್ರು ನೀವು? ಕಾದೇವ್ ಸರ್ ನಾವು. ಅವಾಗೆಲ್ಲ ಹಾಲು ಉಣ್ಲಾರ್ದ ಬೇಸರ ಆಕತ್ ರೀ. ಈಗ ಯಾರು ಒಬ್ರು ಮಗ್ಳು ಅಲ್ದಾರ ಇವು ಹಾಳು ಬೈಲಾಗೈತೆ ಅಂದ್ರೆ ಒಂದು ಹಾಲು ಹಿಂಡ್ ಕೊಟ್ರ ಅಂದ್ರೆ ಒಂದನೇ ಹಾಲು ಸಿಗಬೇಕು ಸರ್. ಈಗ ಸಿಗಲ್ಲ, ಸಿಗಲ್ಲ ಹಾಲನೇ ಇಲ್ಲರಿ ಕುರಿನ. ಅಂತ ಆರನ ಅಂತ ಆಗ್ಬಿಟ್ಟಾರೆ. ಅವಾಗ ಉಳಿ ಹೆಸರು ಒಟ್ಟು ಮಡಿಕೆ ಒಟ್ಟು ಎಲ್ಲ ನಾನಾ ಥರ ಬೆಳೆದ್ರು. ಬರಬಲ್ಲ ಮೇ ಇದ್ವಲ್ರಿ, ಈಗ ನೀರಾವರಿ ಆಗಿ ಏನೂ ಸಿಗಲ್ರಿ ಕುರಿ ದನಕ್ಕೆ. ಈಗ ಅವಾಗಿನಂತ ಈಗ ಇಲ್ರಿ. ಏನು ಈ ಸಜ್ಜೆಳು ಹಾಕಿ ಮೇ ಮತ್ತು ಹಾಕಿ ಮೇಯಿಸ್ತಾರ ಅವ್ರಿಗೆ ಗುಣ ಆಗತ್ತೆ ಸರ್ ಬೇಸ್ ಒಣ ಮೇಯಿಸಿದ್ರೆ. ಈಗ ನಿಮ್ಮ ವ್ಯವಸಾಯದಲ್ಲಿ ಎಷ್ಟು ಎಕರೆ ಭೂಮಿ ಇದೆ ನಿಮ್ಮದು? ನಮ್ಮದು ಈಗ 10 ಎಕರೆ ಸರ್. ಈಗ 10 ಎಕರೆ ಇದೆ. ನಿಮ್ದೆಲ್ಲ ಕೂಡು ಕುಟುಂಬನ? ಈಗ ಬೇರೆ ಬೇರೆ ಆಗ್ಬಿಟ್ಟು ಸರ್. ಈಗ ಮಕ್ಕಳು ನಮ್ಮ ಮಕ್ಕಳು ಆಗೋರು ನಾವು ಅಷ್ಟ ಕೂಡಿರೋ ಸರ್. ನಾವು ಅಣ್ಣತಮ್ಮಳು ಬೇರೆ ಆಗ್ಬಿಟ್ಟು. ಎಷ್ಟು ಜನ ನೀವು ಅಣ್ಣತಮ್ಮಂದ್ರೆ? 8 ಮಂದಿ ಸರ್ ನಾವು. 8 ಜನ? 8 ಜನ ಒಬ್ಬಕ್ಕೆ ಹೆಣ್ಣು ಮಾಡಿ ಸರ್. ಅವರೇನು ನಿಮ್ಗೇನು ಚಿಕ್ಕವರ ದೊಡ್ಡವರ? ನಮ್ಗೇನು ಸಣ್ಣವ್ರು ಸರ್. ಈಗ 8 ಜನನು ಕೂಡಿದ್ದಾಗ ಎಷ್ಟಿತ್ತು ಭೂಮಿ ನಿಮ್ದೆಲ್ಲ? 8 ಜನ ಇದ್ದಾಗ ಫಸ್ಟ್ನಾಗ ನಮ್ಮದು 10 ಎಕರೆ ಹೊಲ ರೀ. ಹಿಂದಿರಿದ ನಮ್ಮ ಅಪ್ಪರ ಕೈ ಮ್ಯಾಗ, ನಮ್ಮ ಅಣ್ಣರ ಕೈ ಮ್ಯಾಗ, ನಮ್ಮ ಕೈ ಮ್ಯಾಗ ಅಂದ್ರೆ 70 ಎಕರೆ ಮಾಡಿದ್ ಸರ್. ಓಹೋ. ಆಗ ಅದು ದುಡ್ಕೊಂತ ಹಿಡ್ಕೊಂತ ಬಂದು 70 ಎಕರೆ ಆಗಿತ್ತು ಸರ್. ಈಗ ಈಗೆಲ್ಲ ಬೇರೆ ಆದಾಗ ಒಂದು 10 ಎಕರೆ ಉಳಿದಿದೆ ನಿಮಗೆ. ನೋಡ್ರಿ, 10 ಎಕರೆಯಲ್ಲಿ ಏನೇನು ಬೆಳಿತೀರಿ? ಶೇಂಗಾ ಹಾಕ್ತದೆ ಸರ್. ಈಗ ಮೆಕ್ಕೆಜೋಳ ಹಾಕ್ತ ಸರ್. ಈಗ ಸೀಡ್ಸನ್ನು ಮಾಡ್ತದೆ ಸರ್. ಚಿಲ್ಲಿ ಸೀಡ್ಸು ಮಾಡ್ತಾ ಇದ್ರೆ ಮಾಡ್ತಾರೆ ಸರ್. ತಮಾಟಿ, ಚಿಲ್ಲಿ, ಕಲ್ಲಂಗಡಿ ರೀ. ಅಷ್ಟು ಮಾಡ್ತಾರೆ ರೀ. ಈಗ ಲೇಬರ್ ದುಬಾರಿ ಆಗಿ ನಾವು ಸ್ವಲ್ಪ ಹಚ್ಚಿಂದ್ರಿ. ನಿಮ್ಮ ಭಾಗದ ಭೂಮಿ ಎಂಥದ್ದು? ಇದೆ ಸರ್ ಕೆಂಪು ಭೂಮಿ. ಕೆಂಪು ಮಸಾರಿ ಅಂತಾರೆ ಏನಂತಾರೆ ಇದಕ್ಕೆ? ಮಸಾರೆನೇ ಸರ್, ಮಸಾರಿ ಅಂತ ಮಸಾರಿ ಭೂಮಿ. ಇದಕ್ಕೆ ಯಾವ್ಯಾವ ಬೆಳೆಗಳು ಸೂಕ್ತ ಇಲ್ಲಿ ಕೆಂಪು ಮಸಾರಿಗೆ? ಕೆಂಪು ಮಸಾರಿಗೆ ಪೂರ್ ಕೆಂಪು ಇದಕ್ಕೆ ಬೆಳೆ ಮೆಕ್ಕೆಜೋಳ ಸರಿ ಬರ್ಗ ಸರ್. ಇದಕ್ಕೆ ಗೊಬ್ಬರ ಜಾಸ್ತಿ ಬೇಕ್ರಿ. ಕೆಂಪು ನೆಲಕ್ಕಾದ್ರೆ ಗೊಬ್ಬರ ಕಡಿಮೆ ಹೋಗ ಸರ್. ಓಹೋ. ಪಿಂಡ ಇರ್ತದೆ ಸರ್ ಅದು. ನೀರು ಅದು ಎಷ್ಟು ಕುಡಿಬೇಕು ಅಷ್ಟು ಕುಡ್ದು ಬಿಟ್ಬಿಡ್ತೈತಿ. ಇದು ನೀರು ಕುಡಿದೆ ಸರ್ ಮತ್ತೆ 4 ದಿನದಾಗ ಆರು ಬಂದು ಬಿಳೆ ಮಸಾರಿ. ಹ್ಞೂ ರೀ, ಆರು ಬಂದ್ಬಿಡ್ತದೆ. ಓ, ನೀರಿಗಿಂತ ತಡ್ಕೊಳಂಗಿಲ್ಲ, ಯಾವ್ದಕ್ಕೆ ತಡ್ಕೊಳಂಗಿಲ್ಲ ರೀ. ಇದಕ್ಕೆ ಗೊಬ್ಬರ ಜಾಸ್ತಿ ಬೇಕು, ಸಗಣಿ ಗೊಬ್ಬರ ಬೇಕು, ಈಗ ಸರ್ಕಾರಿ ಗೊಬ್ಬರನೂ ಬೇಕು ಸರ್ ಅದಕ್ಕೆ. ಕೆಂಪು ಮಸಾರಿಗಾದ್ರೆ ಗೊಬ್ಬರದ ಖರ್ಚು ಕಡಿಮೆ ಕಟ್ತೀವಿ. ಸತು ಇರ್ತದೆ, ಮಣ್ಣು ಸತು ಇರ್ತದೆ, ಎರೆನೆಲ್ಲ ಇದ್ದಂಗೆ ಸರ್. ಅದು ಕಳ್ಕಾನಗರಿ ಅಂತಾರೆ. ಕಳ್ಕಾನಗಿಲ್ಲ ರೀ, ಅದು ಸತು ಕಳ್ಕಾನಗಿಲ್ಲ. ಇದು ಕಳಿತೈತಿ ಅದು ಮಸಾರಿ ಮರ್ಸಿನೆಲ್ಲ. ಎರೆ ಭೂಮಿ ಇದ್ರೆ ದೊರೆ ಇದ್ದಂಗೆ ಅಂತ? ದೊರೆ ಇದ್ದಂಗೆ. ಓಹೋ. ನಿಮ್ದು ಆ್ಯಕ್ಚುಲಿ ಕೆಂಪು ಭೂಮಿ? ಕೆಂಪು ಭೂಮಿ ರೀ. ಪೂರ ಕೆಂಪು ರೀ. ಇವನು ಇನ್ನೂ ಇವು ಒಂದಿಟ್ಟು ಇದಾಕಾರು ನಮಗೆ ಗಟ್ಟಿ ಭೂಮಿ ರೀ. ಗಟ್ಟಿ ಭೂಮಿ. ಎಷ್ಟು ಮಳೆ ಬಡದ್ರೂ ನಮ್ಮ ಮಾಡಿ ಊಟ ಬರಗಲ್ಲ ರೀ. ಬೆಕ್ಕದಾಗ ಆಳ್ರಿ. ಇವತ್ತು ಮಳೆ ಬಡ್ದ ಮುಂಜಾನೆ ಅದು ನೀನು ಯಾವ್ದಾರು ಹೊಲ್ದಾಗ ಬಾಳೆ ಮಾಡ್ರಿ. ಓ, ಹಂಗೆ ಹಂಗೆ ಆರು ಬಂದ್ಬಿಡ್ತಾರೆ ಮತ್ತೆ. ಇವು ಈಗ ನಿಮ್ಮ ಭೂಮಿನ ಇನ್ನೂ ಸ್ವಲ್ಪ ಫಲವತ್ತತೆ ಉಳಿಸ್ಕೊಳ್ಳೋಕ್ಕೆಲ್ಲ ಏನೇನು ಹಾಕ್ತೀರಿ ಭೂಮಿಗೆ? ಸಗಣಿ ಗೊಬ್ಬರ ಹಾಕ್ತದೆ ಸರ್. ಸಗಣಿ ಗೊಬ್ಬರ ಹಾಕ್ತಾರೆ ಮತ್ತು ಇವು ಸಗಣಿ ಗೊಬ್ಬರಕ್ಕೆ ಇದು ಬರಗಲ್ಲ ಅಂತ ಒಂದಿಟ್ಟು ಸರ್ಕಾರಿ ಗೊಬ್ಬರನ ಹಾಕ್ತದೆ ಸರ್. ಈಗ ಔಷಧ ಪ್ರಸಾದ ಮತ್ತು ನಾವು ಈಗ ಇದ್ರಾಗ ತಗೊಂತಾರೆ ತೋಟಗಾರಿಕೆ ತಾಪಿಸಿನಾಗ ಇವು ಅಗ್ರದಾಗ್ರಿ. ಸಿಂಗಪ್ಪಂಗ ಮತ್ತು ಈಗ ಎಲ್ಲ ಅಂದರೆ ಇಲ್ಲೇ ತಗೊಂಡ ಹೊಡಿದೀವಿ ಸರ್. ಔಷಧ ಅಂಗಡಿಗೆ ಹೋಗಿಲ್ರಿ. ಇಲ್ಲೇ ಬಳಕೆ ಮಾಡ್ಕೆ. ನೀವೇ ತಯಾರು ಮಾಡ್ತೀರಾ? ಇಲ್ರಿ, ಇಲ್ಲ ಅಂಗಡಿಗಳೆಲ್ಲ ಸರ್ಕಾರ ಅದು ಅಗ್ರದಾಗ. ಈಗ ನಿಮಗೆ ಕೃಷಿಯಲ್ಲಿ ಇತ್ತೀಚೆಗೆ ನೀವೆಲ್ಲ ಸ್ವಲ್ಪ ಬೀಜೋತ್ಪಾದನೆಗೆ ತೊಡ್ಕೊಂಡಿದ್ರಿ ನಿಮ್ಮ ಭಾಗದಲ್ಲೆಲ್ಲ. ನೀವು ಬೀಜೋತ್ಪಾದನೆ ಮಾಡ್ತಾ ಇದ್ರಿ, ಯಾವುದು ಬೆಳೆದು ಮಾಡ್ತಿದ್ರಿ? ಈ ಕಲ್ಲಂಗಡಿ ಮಾಡ್ತಾರೆ, ಟಮಾಟಿ ಇದು ಮಾಡ್ತಾರೆ, ಈ ಚಿಲ್ಲಿ ಇದು ಮಾಡ್ತಾರೆ, ಈರುಳ್ಳಿ ಮಾಡ್ತಾರೆ. ಹೇಗೆ ಈಗ ಬೇರೆ ಮೊದಲೆಲ್ಲ ಬೇರೆ ಬೇರೆ ಬೆಳೆಗಳನ್ನು ಬೆಳೀತಾ ಇದ್ರಿ, ಈಗೆಲ್ಲ ಸೀಡ್ಸಿಗೆ ಬಂದಿದ್ರಿ, ಯಾವ ಕಾರಣಕ್ಕಾಗಿ ಬಂದ್ರಿ? ಹೆಚ್ಚು ಹಣ ಬರ್ತದಂತನೋ ಅಥವಾ? ಹೆಚ್ಚಿಗೆ ಹಣ ಬರ್ತದೆ ಸರ್. ಈಗ ಅಷ್ಟು ಬಿತ್ತದಕ್ಕಿಂತ ಈಗ 1 ಎಕರೆದಾಗ ಮಾಡ್ಕೊಂಡ್ರೆ ಅಷ್ಟು ಹೊಲ್ದಂತಕ್ಕಿಂತ ಇದ್ರಾಗ ಲಾಭ ಬರ್ತದ್ರೆ ಮನೆಯವ್ರು ಇರ್ಬೇಕು ದುಡ್ಯಾರ. ಒಂದು 5-6 ಮಂದಿಯಾರ ಮನೆಯವ್ರು ಇತ್ತಂದ್ರೆ ಅವ್ರು ಕೂಲಿ ಉಳಿತೈತೆ ಸರ್. ಈಗ ಪೂರ್ತಿ ಈಗ ಹೊರಗಡೆಲಿಂದಲೇ ಬರ್ತಂದ್ರೆ ಹೊರಗಡೆಲಿಂದ ರೊಕ್ಕ ತಂದ್ರೆ ಉಳಿಗಿಲ್ಲ ಸರ್. ನಮ್ಮ ಮನೆ ದುಡ್ಡಿದ್ರೆ ಅದ್ರ ಆ ಬಡ್ಡಿ ಕಡಿಗೆ ಹೊರಗೆ ಕಟ್ಲಾರ್ದ ಮತ್ತು ನಮ್ಮ ರೊಕ್ಕ ಉಳಿತಿರ್ತದೆ. ಈಗ ಹೊರಗಡೆ ತಗೊಂಬಂದ್ರೆ ಏನು ಮಾಡ್ಯಾರ, ಒಬ್ಬೊಬ್ರು ಹೊಲ ಮಾರಿ ಕಟ್ಟ್ಯಾರ ಸಾಲ. ಹೌದಾ? ಹಂಗೂ ಆಗ್ಯ ಸರ್. ಲಾಭನೂ ಐತೆ, ಅಲ್ಲಿ ಸಣ್ಣ ಐತೆ ಸರ್. ನುಕ್ಸಾನ್ ಅಂದ್ರೆ ಏನಾಗ್ಬೋದು ಸಾಧ್ಯವಾಗಿ? ಈಗ ಹೊರಗಡೆಗೆ 3 ರೂಪಾಯಿ ಅಂತ ಬಡ್ಡಿ ತರ್ತಾರೆ ಸರ್. ಹೌದು, ಈಗ ಬಡ್ಡಿ 1 ವರ್ಷದ ಮಟ್ಟ ಬರಗಲ್ಲ ಸರ್ ದುಡ್ಡು. ಈಗ ನಾವು ಬೀಜ ಕೊಟ್ಟದು ಈಗ 1 ವರ್ಷದ ಮಟ್ಟ ಅಂದ್ರೆ ಬಡ್ಡಿ ಎಷ್ಟಾಗುತ್ತೆ ಸರ್? 1.5 ಲಕ್ಷ ತಗೊಂಬಂದ್ರೆ. ಹಂಗಾಗಿ ಅವ್ರಿಗೆ ಉಳಿಯಿಲ್ಲ ಸರ್. ಹೊರಗಡೆಗೆ ತಗೊಂಬಂದಾರೆ ಮನೆಯವ್ರು ಅಕ್ಕ ಹಾಕಿದಾರಿಗೆ 4 ರೂಪಾಯಿ ಉಳಿತಾರೆ. ಹೊರಗಡೆಗೆ ತಂದ್ರೆ ಏನಾಯ್ತು, ಅವ್ರು ತಗೊಂಡು ಹೋಗೋದ ಬಡ್ಡಿ ಕಟ್ಟದ ಮತ್ತು ಮಳೆ ವರ್ಷ ಮತ್ತು ಅವ್ರಿಗೆ ಹೋಗಿ ಮತ್ತು ಅಲ್ಲೇ ಎತ್ಕೊಂಬರೋದು ಮತ್ತು ಹಾಕೋದು. ಚಲತ್ನಾಗಿ ಈಗ ಬೀಜ ಬಂದ್ರೆ 4 ರೂಪಾಯಿ ಉಳಿತಾರೆ. ಅದ್ರಾಗ ಮತ್ತು ಏನಾದ್ರು ಮಳೆ ಹೆಚ್ಚಾಗಿ ಇವು ಕ್ರಾಸ್ ಚಾಲು ಹೋದಾಗ ಮಳೆ ಎತ್ಕೊಂಬಿಟ್ರೆ ಮತ್ತು ಪುಸುಲು ಕೂಲಿ ಕೊಡೋದ್ರೆ ಅದು ಪೌಡ್ರ ಈಗ ಒಂದು ಹಿಂಗಾಸಿ ಹಿಂಗೆ ಹೋಗೋದ್ರಾಗ ಒಂದು ಸಾವಿರ ಉದುರಿಬಿಡ್ತೆ ಅಂದ್ರೆ ಅದು ತೊಕೊಂಡು ಹೋಗಿಬಿಡ್ತಾರೆ. ಬೀಜ ಆಗೋದು ಸರ್, ಅದು ಕಾಯಕ್ಕಾದ್ರೆ ಬೀಜ ಆಗಲ್ಲ. ಓ ಹಂಗೆ. ಹ್ಞೂ, ಇಳುವರಿ ಕಡಿಮೆ ಬಂದ್ಬಿಡ್ತು ಸರ್. ಕಲ್ಲಂಗಡಿ ಬೀಜ ಉತ್ಪಾದನೆಯಲ್ಲಿ ಲಾಭ ಜಾಸ್ತಿ ಇದೆ? ಕಲ್ಲಂಗಡಿ ಉತ್ತಮ ಆಗತ್ತೆ, ಅದು ಐದಾರ್ದಿನ ಕ್ರಾಸ್ ಆಗುತ್ತಲ್ರಿ. ಹ್ಞೂ, ಖರ್ಚು ಕಡಿಮೆ ಆಗತ್ತೆ. ಖರ್ಚು ಕಡಿಮೆ, ಹಂಗಾಗಿ ಉಳಿತೈತೆ. ರೇಟ್ ಹೆಂಗೆ ಇದೆ? ರೇಟ್ ಅದ್ರಾಗ ದೊಡ್ಡ ಬೀಜದಾದ್ರೆ 900-1100 ಮಟ ಆಗ್ತದೆ ಕೆಜಿ. ಕೆಜಿ ರೀ. ಹ್ಞೂ, ಈಗ ಸಣ್ಣ ಬೀಜ ಆದರೆ 2,000-2,300 ಹಾಕಿ ಕೊಡ್ತೀವಿ. ಓಹೋ, ಏನು ಎಷ್ಟು ವ್ಯತ್ಯಾಸ ಬೀಜಗಳಲ್ಲಿ? ಅದು ಅದಕ್ಕೆ ಹೋಗತ್ತೆ, ದೊಡ್ಡ ಬೀಜದ ಕಡಿಮೆ ಆಗತ್ತೆ ರೇಟ್. ಹೌದಾ? ಸಣ್ಣ ಬೀಜದ ಜಾಸ್ತಿ ಆಗತ್ತೆ. ಇದು ಶುಗರ್ ರಿಲೇಸ್ ಅಂತ ಬಂದವಲ್ರಿ ಕಲ್ಲಂಗಡಿ, ಹಂಗಾಗಿ ಇದಕ್ಕೆ ಒಂದಿಷ್ಟು ಬೇಡಿಕೆ ಐತೆ ಸಣ್ಣ ಬೀಜದ. ಸಣ್ಣ ಬೀಜದ ಅಂದರೆ ಶುಗರ್ ಇರೋರು ಈ ಹಣ್ಣನ್ನು ತಿನ್ನಬೇಕು ಅಂತ. ಹ್ಞೂ ಹ್ಞೂ ಹ್ಞೂ. ಸರಿ, ಈಗ ಒಟ್ಟು ಶೇಂಗಾ ನಿಮ್ಮ ಭಾಗದಲ್ಲಿ ಹೆಚ್ಚು ಬೆಳೀತಾರೆ? ಹೆಚ್ಚು ಬೆಳಿತೀವಿ ಸರ್. ಈ ಶೇಂಗಾ ನೀವು ಬೆಳೆಯೋದು ಏನಾದರೂ ನೀವು ಎಣ್ಣೆ ಉತ್ಪಾದನೆ ಮಾಡ್ತೀರಾ? ಅಂಗಡಿಗೆ ಹೋಗ್ಬಿಡ್ತು ಸರ್, ಅಂಗಡಿಗೆ ಹೋಗೋದ ರೇಟ್ ಇರ್ತದೆ ಅದು ಕೊಟ್ಟು ಬಂದ್ಬಿಡ್ತು ಸರ್. ಹ್ಞೂ, ಇಳುವರಿ ಚೆನ್ನಾಗಿ ಬರ್ತದೆ ಈ ಭಾಗದಲ್ಲಿ? ಬರ್ತದೆ ಸರ್. ಪರ್ಸೆಂಟೇಜ್ ಎಷ್ಟು ಬರುತ್ತೆ ಬೀಜದಲ್ಲಿ? 40-50 ಇರ್ತಾವ್ರಿ ಒಂದು ಗಿಡಕ್ಕೆ, 30 ಒಂದೊಂದು ತತ್ತಿ ಮ್ಯಾಗ ಹೋಗತ್ತರ. ಅದು ಸ್ವಲ್ಪ 9ನೇ ತಿಂಗಳದಾಗ ಹಾಕಿದಂದ್ರೆ ಇಳುವರಿ ಒಂದು ಸ್ವಲ್ಪ ಗುಣ ಬರ್ತದೆ. ಎಕರೆಗೆ ಎಷ್ಟು ಇಳುವರಿ ಬರ್ಬೋದು? ಎಕರೆಗೆ 25-30 ತನಕ ಬರ್ತದೆ ಸರ್. ಚಿಲ್ಲವರೆಗೂ ಬರ್ತದೆ? 30 ಚಿಲ್ಲ. ನಾವು ಹೆಂಗೆ ಔಷಧ ಹೊಡೆದು ರೋಗ ಬೀಳಲಾರ್ದಂಗೆ ಕಾಪಾಡ್ಕೊಂಡ್ರೆ 30 ತನಕ ಬರ್ತದೆ ಸರ್. ಈಗ ಅಂದರೆ ನಿಮ್ಮ ಕೃಷಿ ಭೂಮಿಯೊಳಗೆ ಭೂಮಿಯ ಸುಸ್ಥಿರತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಮತ್ತು ನೀವು ಬೆಳೆಯುವ ಬೆಳೆಗಳಲ್ಲಿ ಒಂದಿಷ್ಟು ಸಾವಯವ ಅಂಶ ಇರಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ಸರ್ಕಾರನೂ ಸಹಿತ ಸಾವಯವ ಕೃಷಿಗೆ ಉತ್ತೇಜನ ಕೊಡ್ತಾ ಇದೆ. ಬೇರೆ ಬೇರೆ ಎರೆಗೊಬ್ಬರ ಬಳಸಿ ಅಂತ ಹೇಳ್ತಾರೆ, ಕಾಂಪೋಸ್ಟ್ ತಯಾರು ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ನೀವು ಇಂಥವನ್ನೆಲ್ಲ ಮಾಡ್ತಾ ಇದ್ದೀರಾ? ಮಾಡ್ತೇವೆ ಸರ್, ಕಟ್ಟಿವಿ ಸರ್, ಎರವಳು ಕಟ್ಟಿದ್ದು ಕಟ್ಟಿವ್ರಿ, ಎರವಳು ಹುಳ ಬಿಟ್ಟಿಲ್ಲ ಸರ್. ಅದು ಇವತ್ತು ಕೊಡ್ದು ನಾವು ಹೋಗಾಕ ಕಲಿವಲ್ರಿ, ಅದು ಗಂಗಾವತಿಗೇನು ಸಿಗ್ತಾವ ಅಂತ ಎರವಳು ಹುಳ ರೀ, ಹೋಗಾಕಾಗಲ್ರಿ ನಮ್ಗೆ. ಮಾಡ್ಬೇಕಲ್ಲ, ನಿಮಗೆ ಅಲ್ವಾ ಉಪಯೋಗ ಆಗಲ್ಲ ನಮ್ಗೆ ಸರ್. ಈಗ ಕುರಿ ಸಾಕಾಣಿಕೆ ಬಂದಿಟ್ಟು ಒಂದು 2 ಎಮ್ಮೆ ಅದಾವ ರೀ, ಹಂಗಾಗಿ ಗೊಬ್ಬರ ನಮ್ದು ಆಗ ಬರ್ತಿರ್ತ, ಆಗ ಅದನ್ನಿಟ್ಟು ಸರ್ಕಾರಿ ಗೊಬ್ಬರ ಇಟ್ಟು ಕೊಟ್ಟಿಗೆ ಗೊಬ್ಬರ ಸಿಗುತ್ತೆ ನಿಮಗೆ? ಸಿಗುತ್ತೆ ಸರ್, ವರ್ಷ ಒಂದು 5 ಗಾಡಿ ಅದು ಹಾಕತ್ತೆ ಸರ್. ಓಹೋ, ಈಗ ಕುರಿನೇ ಮತ್ತೆ ಬಂದಿರ್ತಾವಲ್ರಿ ನಮ್ಮ ಮೊರಪ್ಪಲ್ಲಿ ಮೇಸಿಗಿಂದ ಹೋಗಿರ್ತಾರೆ, ನಮ್ಮ ಅಣ್ಣರು ಇರ್ತಾವ್ರಿ, ಅವರು ಒಂದೊಂದು ಇಟ್ಟು ಹಾಕ್ಯಾಗ ಕೊಡ್ರಂತ 1 ಎಕರೆ 2 ಎಕರೆ ತುಂಬಿಸಿ ಕೊಡ್ತಾರೆ ವರ್ಷ ಅವರು. ಈಗ ಕುರಿ ಸಾಕಾಣಿಕೆ ಮಾಡೋರನ್ನ ನಿಮ್ಮ ಹೊಲದಲ್ಲಿ ಕರೆಸಿ ಕುರಿಗಳನ್ನು ತರಿಸ್ತೀರಿ, ಅದು ನಿಮ್ಮ ಭೂಮಿಗೆ ಫಲವತ್ತತೆ ಕೊಡ್ತದೆ? ಕೊಡ್ತ ಸರ್. ಅವರಿಗೆ ನೀವು ಏನು ಕೊಡಬೇಕು? ಅವ್ರಿಗೆ ಹೊಲ ಮತ್ತು ಬಳ್ಳಿ ಪಳ್ಳಿ ಯಾವ್ದು ಇರ್ತದೆ ಸರ್ ಹೊಲದಾಗ ಮತ್ತು ಒಟ್ಟನ್ನು ಬಿದ್ದಿರ್ತೈತೆ, ಮೇಸ್ಕೊಂಡು ಹಾಕಿಕೊಡ್ರಿ ಅಂತ ನೀವು ಹತ್ರ ಹಾಕಿಕೊಡ್ತಾರೆ. ಹೊಲ ಕಡಲೆ ಹೊಲ ಬೈಲಾದಾಗ ಅವರ ಮೇಯಿಸ್ತಾರೆ. ಈ ವರ್ಷ 3 ಎಕರೆಗೆ ನಾನು 100 ಚೀಲ ಆಗ್ಯಾರ ಕಡಲೆ ಶೇಂಗಾ. ಹೌದ್ರಿ? ಹ್ಞೂ. ಶೇಂಗಾ ಮಾರ್ಕೆಟ್ ಎಲ್ಲಿ? ಇಲ್ಲೇ ಕಿನ್ನಾಳ ಕೊಟ್ಬಿಡ್ತು ಸರ್. ಹೆಂಗೆ ಬೆಲೆ ಚೆನ್ನಾಗಿದೆ ಈ ಬಾರಿ? ಹಂಗಾರೆ ಹೇಳಕ್ಕೆ ಬರಲ್ರಿ, 5,000 6,000-6,500 ಹಿಂಗೆ ಮಾರಿ. ಫಸ್ಟ್ನಾಗ ಬಂದು 6,500 ಆದ್ರೆ, ಅಲ್ಲಿ ಹಿಂದಗಡೆ ಬಂದು 5,500 ಆದ್ರೆ. ಓಹೋಹೋ, ಜಾಸ್ತಿ ಬಂದುಬಿಟ್ರೆ ಏನಾಗುತ್ತೆ ರೇಟ್ ಕಡಿಮೆ ಮಾಡಿಬಿಡ್ತಾರೆ. ಔಟಾನಿಲ್ಲ ಹಂಗೆ ಹಿಂಗೆ ಅಂತಂದು. ಔಟಾನ್ ನಮಗೆ 80 ಬಂದಿದ್ರು ನೋಡಿ ಸರ್ ಫಸ್ಟ್ನಾಗ ಬಂದು. ಇತ್ತೀಚೆಗೆ ಗಾಣದ ಎಣ್ಣೆ ಬಳಕೆ ಪ್ರಮಾಣ ಹೆಚ್ಚಾಗ್ತಿದೆ, ನೀವು ಶೇಂಗಾ ಬೆಳಿತೀರಿ, ಯಾಕೆ ನೀವೇ ಎಣ್ಣೆ ತಯಾರು ಮಾಡುವಂಥ ಗಾಣ ಇಲ್ಲಿ ಬಳಕೆನೇ ಇಲ್ಲರಿ ಸರ್? ಅದು ಹಂಗೆ ಬಿಡತ್ತೆ, ಅದು ಹೋಗೋದ ಅಂಗಡಿ ತರೋದು. ಈಗ ಇಲ್ಲಿ ಗಾಣಗಣ ಇತ್ತಂದ್ರೆ ಆಕ್ಷೆ ಬಂದು ಇದು ಮಾಡ್ಬೋದ್ರಿ. ಅವು ಇಲ್ಲಕ್ರ ಅಂದ್ರೆ ಈಗ ಎಲ್ಲಿ ಇನ್ನು ಕೊಪ್ಪಳನ ಆಗೈತೆ, ಈಗ ಆಗೈತೆ ಅಂತಾರೆ ಸರ್. ಆ ಸಲ ಗಂಗಾವತಿಗೆ ಹೋಗಿ ಆಕ್ಷೆ ಮಾಡ್ತದ್ರೆ ಅದನ್ನು ಈ ಬಳಕೆನ ಕಾರಣ ಕಡಿಮೆ ಇರೋದು, ಹೋಗೋದ ಎಣ್ಣೆ ತಂದ್ಬಿಡ್ತಾರೆ. ಹೋಗಲ್ದಾನು ಬೀಜ ಅದಾವ ಅಂದ್ರೆ ಆಕ್ಷೆ ಬರಗಲ್ಲ. ಹೌದಾ? ಅದು ಈಗ ಒಬ್ಬರು ಮಾಡ್ಕೊಂಬಂದ್ರಪ್ಪ ಅಂದ್ರೆ ಇನ್ನೊಬ್ರು ನಮ್ಮನ್ನು ನೋಡಿ ಮಾಡ್ತಿರ್ತಾರೆ. ಈ ಸಲ ಮತ್ತು ಇವರು ಹಾಕೊಂಡ್ರೆ ಅನ್ನಕತ್ತಾರೆ ಇಲ್ಲೇ ನಮ್ಮವ್ರು ಮಾಡ್ಬೇಕಂತಂದ್ರೆ. ಮತ್ತು ಈಗ ಒಬ್ರು ನೋಡಿದಂದ್ರೆ ಒಬ್ರು ಆಗ ಹಿಂದೆ ಮುಂದಾಗ ಒಬ್ರು ನೋಡಿದಂದ್ರೆ ಆಕ್ಷೆ ಅಂತಾರೆ. ಹೈನುಗಾರಿಕೆ ಇದೆಯಾ? ನಾವು ಮಾರಗಳು ಸರ್. ಆಕಳು ಇದಾವೆ? ಅದಾವೆ. ಎಮ್ಮೆ ಐತೆ? ಎಮ್ಮೆ ಇದೆ. ಮನೆಗೆ ಎಷ್ಟ ಹಾಲು ಮಾರಲ್ಲ? ಮಾರಲ್ಲ. ಮನೆ ಮಕ್ಕಳಿಗೆಲ್ಲ ಬೇಕು? ಹ್ಞೂ ಹ್ಞೂ. ಎಸೆದ್ರೂ ನಮ್ಮ ಮಕ್ಕಳು ಅಣ್ತಮ್ಮ ಇರ್ತಾರಲ್ರಿ, ಎಸಾದು ಮತ್ತು ಅವ್ರಿಗೆ ಕೊಟ್ಬಿಡ್ತಾರೆ. ಈಗ ನಿಮಗೆ ಕೃಷಿಗೆ ಸರ್ಕಾರದಿಂದ ಯಾವ್ಯಾವ ರೀತಿಯ ಅನುದಾನಗಳನ್ನು ತಗೊಂಡಿದ್ದೀರಿ? ತಗೊಂಡೀವಿ ಸರ್, ಪಿಂಕ್ಲಾರ್ ತಗೊಂಡಿವ್ರಿ, ಉಳ್ಳಾಗಡ್ಡಿ ಸಡ್ ಮಾಡ್ಕೊಂಡಿರಿ, ಒಂದು ಹನಿ ನೀರಾವರಿಗೂ ಅನುಕೂಲ ಮಾಡ್ಕೊಂಡಿದ್ದೀರಿ. ಸೊ ಈಗ ಹನಿ ನೀರಾವರಿಗೆ ನಿಮಗೆ ಸರ್ಕಾರದಿಂದ ಅನುದಾನದಲ್ಲಿ ಅಥವಾ ಸಬ್ಸಿಡಿ ದರದಲ್ಲಿ ಪೈಪ್ ವ್ಯವಸ್ಥೆ ಎಲ್ಲ ಮಾಡ್ಕೊಂಡಿದ್ದೀರಿ? ಮಾಡ್ಕೊಂಡಿದ್ದೀವಿ. ಈಗ ನೀರಿನ ಬಳಕೆ ಮಿತವಾಗಿ ಆಗ್ತಾ ಇದೆ, ನಿಮ್ಮ ಬೆಳೆಗೂ ಸೂಕ್ತ ಅನಿಸ್ತಾ ಇದೆ? ಈಗ ಒಂದು 2 ಇಂಚ್ ಅಂದ್ರೆ 1-4 ಎಕರೆ ಮಾಡ್ಬೋದು ಸರ್ ಹನಿ ನೀರಾವರಿ. ಈಗ ನೆಲ ಕರ್ಸಕ್ಕಂದ್ರೆ ಆಗಲ್ಲ ಸರ್. ಈಗ ಮೊದಲೆಲ್ಲ ಹರಿಸ್ತಾ ಇದ್ರು, ನಿಮ್ಗೆ ನೆನಪಿರೋವಾಗ ನೀವೆಲ್ಲ ಬೆಳತನ ಕರೆಂಟ್ ಇರೋದ್ರಿ, ಈಗಂತ ಕರೆಂಟ್ ಒಪ್ಪತ್ ಮಾಡಿರು, ಬೆಳತನ ನೀರು ಕಟ್ಟಿರು. ನಾವು ಹನಿ ನೀರಾವರಿಗೆ ಕರೆಂಟಿನ ಅಗತ್ಯ ಇರ್ತದ ಜಾಸ್ತಿ? ಜಾಸ್ತಿ ಇದ್ರ ಮತ್ತು ಹೊಲತ್ ನೆಂಚರು, ಮತ್ತು ಈಗ ಹೋಗೋದು ಬರೋದು ಅದ್ರಾಗ ಇರ್ತಾವ, ಮತ್ತು ಆಟ ಆಗ ನಡೀತಿದ್ರಂತೆ. ಈಗ ಟಿ ಸಿ ಲೋಡ್ ಆತಂದ್ರೆ ಪೀಸ್ ಹೋಗೋದು, ಡ್ಯುವಲ್ ಹೋಗೋದು, ಹಂಗನ ಹಾಕೋರು, ಮತ್ತು ಎಲ್ಲಾರು ಗಾಳಿ ಬಿಟ್ಟಾಗ ಅವಾಗೂ ಎಷ್ಟು ಅಸ್ತವ್ಯಸ್ತಾಕ ಸರ್. ಕೇಂದ್ರ ಸರ್ಕಾರದ ಯೋಜನೆಗಳು ಏನು ತೊಗೊಂಡಿದ್ರಿ ನೀವು ಸರ್? ಒಂದು 2,000 ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ ನಿಮ್ಮ ಅಕೌಂಟ್ಗೆ 2,000 ರೂಪಾಯಿ ಹಾಕ್ತಾರೆ ವರ್ಷಕ್ಕೆ, 3 ಬಾರಿನೂ ಹಾಕ್ತಾರೆ. 3 ಬಾರಿನೂ ಹಾಕಿ, ಅದರಿಂದ ನಿಮ್ಗೆ ಯಾವ ರೀತಿ ಅನುಕೂಲ ಆಗಿದೆ? ಏನು ಮತ್ತು ಅವಾಗ ಅಸ್ತವ್ಯಸ್ತ ಇದಾದಾಗ ಕಡೆಗೆ ಯಾವ್ದಾರು ಗೊಬ್ಬರ ಎಣ್ಣೆ ಅಂತ ತರಕ ಅನುಕೂಲ ಆಗುತ್ತೆ, ಒಟ್ಟು ತುರ್ತು ಸಮಯಕ್ಕೆ ಉಪಯೋಗ ಆಗಿದೆ. ಉಪಯೋಗ ಆಗ್ತದೆ. ಈಗ ನಿಮ್ಮ ಭಾಗದಲ್ಲೆಲ್ಲ ಎಫ್ ಪಿ ಒಗಳು ರಚನೆ ಆಗ್ತಾ ಇದ್ದಾವೆ, ಅಂದರೆ ರೈತ ಉತ್ಪಾದಕ ಸಂಘಗಳು ರಚನೆ ಆಗ್ತಿದ್ದಾವೆ, ನೀವು ಅದರಲ್ಲಿ ಇದ್ದೀರಾ? ಅದೇ ಸರ್. ಎಲ್ಲಿದೆ ನಿಮ್ಮ ರೈತ ಉತ್ಪಾದಕ ಸಂಘ? ಕುದುರಮತ್ತಾಗಿದೆ ಸರ್. ಹಾಂ ಹಾಂ, ಅದರಲ್ಲಿ ನಿಮ್ಮ ಸ್ಥಾನಮಾನ ಏನು? ನಮ್ಮನ್ನು ಅದ್ರಾಗ ಮೆಂಬರ್ ಮಾಡಿ ಸರ್. ಮೆಂಬರ್ ಇದ್ದೀರಿ? ಹಾಂ ಸರ್. ನಿಮಗೆ ಎಫ್ ಪಿ ಓದಲ್ಲಿ ಏನೇನು ಕಲ್ತಿದ್ದೀರಿ, ಏನೇನು ಬದಲಾವಣೆ ಕಡೆಗೆ? ಈಗ ಹೊಸ್ದಾಗ ಹೊಂಟ ಸರ್, ಈಗ ಒಂದು 4-5 ತಿಂಗಳು ಆಸರಿ ಮಾಡಕ್ಕೆ. ಏನೇನು ಮಾಡ್ತಾ ಇದ್ರಿ ಈಗ ಅದರಲ್ಲಿ? ಈಗ ಗೊಬ್ಬರ ತರಿಸಾರ ಸರ್, ಈಗ ಚಜ್ಜಿ ಬೀಜ ತರಿಸಾರ, ನವಣಿ ಬೀಜ ತರಿಸಾರ, ಇವನ್ನ ಎಣ್ಣೆನ ತರಿಸಾರ, ಶೇಂಗಾ ಎಣ್ಣೆನ. ಅದನ್ನು ಶೇಂಗಾ ಎಣ್ಣೆ ಸಹಿತ ಮಾರ್ತಾ ಇದ್ದೀರಿ ಸರ್. ಸರಿ, ಈಗ ಅದರಲ್ಲಿ ನೀವು ಒಬ್ಬ ಸದಸ್ಯರಾಗಿ ಮುಂದೆ ನೀವು ಬೆಳೆದ ಬೆಳೆಗಳಿಗೆ ನೀವೇ ಒಂದು ಮಾರುಕಟ್ಟೆಯನ್ನು ರೂಪಿಸ್ಕೊಳ್ಳೋದಕ್ಕೆ ಯೋಜನೆಗಳನ್ನು ಹಾಕೊಳ್ತಿದ್ರೆ ಅದನ್ನು ಮಾಡ್ಬೇಕಂತ ಇದನ್ನು ಮಾಡ್ಯಾರ ಸರ್. ಈಗೆಲ್ಲ ಈಗ ನೋಡಿ, ನೀವು ಶೇಂಗಾ ನೀವೇ ಒಂದು ಹೇಳಿದ್ರಿ, ನಾವು ಶೇಂಗಾ ಬೆಳಿತೀವಿ ರೀ, ಅಲ್ಲೆಲ್ಲೋ ಕೊಟ್ಬಿಡ್ತೀವಿ, ಮೊದಲಿಗೆ ಒಂದು ರೇಟ್ ಇರ್ತದೆ, ಇನ್ನೊಂದು ಸ್ವಲ್ಪ ದಿನ ಆದ್ಮೇಲೆ ಇನ್ನೊಂದು ರೇಟ್ ಆಗ್ಬಿಡ್ತದೆ, ಕಮ್ಮಿ ಆಗ್ಬಿಡ್ತದೆ ಅಂತ ಹೇಳಿ. ಬಂದರ್ಗೆ ರೇಟ್ ಸಿಗ ಸರ್, ಅಲ್ಲ ಶಿಕ್ಷಣ ಬಂದಾಗ ಅಲ್ಲ ಕಡಿಮೆ ಹಾಕಿ. ಆದರೆ ಈ ಸಮಸ್ಯೆಯನ್ನು ನಿಮ್ಮ ಎಫ್ ಪಿ ಓದಲ್ಲಿ ಬಗೆಹರಿಸ್ಕೋಬೋದಲ್ವಾ? ಬಗೆಹರಿಸ್ಬೋದು ಸರ್. ಅದ ಮಾಡೋಣ ಅಂತ ಹೇಳ ಸರ್ ಈ ಸೈಡ್ ಹೋಗಿ. ಇಲ್ಲೇ ಮೆಕ್ಕೆಜೋಳ ಆತ, ಈ ನವಣಿ, ಚಜ್ಜಿ, ಇಲ್ಲ ಇದು ಮಾಡಕ್ಕೆ ಶೇಂಗಾರು. ನಿಮ್ಮ ಭಾಗದಲ್ಲೆಲ್ಲ ಸ್ವಲ್ಪ ಸಿರಿಧಾನ್ಯಗಳು ಬೆಳೀತಿದ್ದಾರೆ, ಬೆಳೀತಾರೆ. ನೀವು ಬೆಳೀತಿದ್ರ? ಹ್ಞೂ, ನಾವು ಬೆಳಿತೀವಿ. ಏನೇನು ಬೆಳಿತೀರಿ? ಈಗ ಆರ್ಕೊ ಒಂದವ ಆಗಲ್ಲ ಸರ್, ಈಗ ಮಳೆಗಾಲಕ್ಕೆ. ಈಗ ನವಣೆ ರೀ, ಸಾವಿ ನರಿ ಹಾಕ್ತಾರೆ. ನೀವು ಬೆಳಿತೀರಾ ಸಾಮೆ? ಹ್ಞೂ, ಬೆಳಿತೀರಿ ಸರ್. ಎಷ್ಟು ಎಕರೆ ಅಲ್ಲಿ ಬೆಳಿತಿದ್ರಿ ಸಾಮೆ? ಭಾಳ ಹಾಕೋದು ಸರ್, ಮನೆ ಪರಿತೆ ಒಂದೊಂದು ಎಕರೆ. ಸಾಮೆ ಊಟ ಮಾಡ್ತೀರಿ ನೀವು? ಊಟ ಮಾಡ್ತೀರ. ಸಾಮೆಯಿಂದ ಏನೇನು ಮಾಡ್ತೀರಿ? ಅನ್ನ ಒಂದೇನ ಅಥವಾ ಸ್ವೀಟ್ ಸಿಹಿ ಪದಾರ್ಥಗಳಾಗಿರ್ಬೋದು, ಈ ಥರದ ಏನೋ ಮಾಡ್ತೀರ? ಮಾಡ್ತಾರ, ಮನೆಗೆ ಬೇಕಾದಾಗ ಅಷ್ಟೇ ಮಾಡ್ಕೊಂತಾರೆ. ಯಾವಾಗ ಅಂದಲ್ಲ, ಈಗ ಸೊಂಡಿಗಿರಿ ಹಪ್ಪಳ ಅಂತ ಮಾಡ್ತಾರೆ. ಸಾಮೆ ಪಾಯಸ? ಹ್ಞೂ ರೀ. ಸಾಮೆ ಅನ್ನ? ಅನ್ನ ಹಾಲ್ನಾಗ ಹಾಕಿ ಮಾಡ್ತಾರೆ ಸರ್. ಅದು ಮಾಡ್ತಾರೆ ಹಬ್ಬದಾಗ ಒಂದು. ಈಗ ಈ ನಿಮ್ಮ ಮುಂದಿನ ಪೀಳಿಗೆ ಮಕ್ಕಳು ಸಾಮೆ ನವಣಿ ಇವನ್ನೆಲ್ಲ ಊಟ ಮಾಡೋದಕ್ಕೆ ಹೊಂದಾಣಿಕೆ ಆಗಿ ಅವ್ರಿಗೀಗ ಅವು ಆರ್ಕ ಸಾವಿ ಅಂದ್ರೆ ಅವ್ರಿಗೆ ಇವು ಹೆಂಗ ಅದಾವಲ್ಲ ಅಂತಾರ್ರಿ ಈಗ. ಈಗ ನಮ್ಮ ಅಂದ್ರೆ ಬೆಳಗಿರ್ಬೇಕಂತಾರ, ಬೆಳಗಿರ್ಬೇಕ್ರಿ. ಅದು ಬೆಳಗಿರ್ಬೇಕು, ಅದು ಹೆಂಗ ಯಾಕಾರ ಅದಕ್ಕೆ ಒಟ್ಟು ಬೆಳಗಿರ್ಬೇಕು ಅವ್ರಿಗೆ. ಆಗಿನ ಪೂರ್ತಿ ಉಣ್ಣ ಪೂರ್ತಿ ಟಮಾಟೆ ಹಣ್ಣು ಸಾರು ಹಾಕದ ಮಾಡಿದ್ರೆ ಉಣ್ಣದ. ಅವಾಗ ನಂತ ಐನೇ ಹಾಲು ಉಂಡ ಗಟ್ಟಿನೇ ಇಲ್ರಿ ಅವರು. ಈಗ ಒಂದು ಯಾವ್ದಾದ್ರು ದೊಡ್ಡ ಗಿಡ ಮಳೆ ಬಡ್ದ್ಬಿಟ್ರೆ ನಡುಗ್ತಾರೆ, ನಾವು ಸುಮ್ಮನೆ ಅಡ್ಡಾಡ್ತಿರ್ತವೆ, ಅವ್ರ ಕೈಲಿ ತಡ್ಕೊಳಕಾಗಲ್ಲ ಸರ್. ಸಿರಿಧಾನ್ಯಗಳನ್ನು ಬೆಳೆಯೋದಕ್ಕೆ ಕೃಷಿ ಇಲಾಖೆಯಿಂದ ಸರ್ಕಾರ ಒಂದಿಷ್ಟು ಪ್ರೋತ್ಸಾಹಧನ ಕೊಡ್ತಾ ಇದೆ, ನೀವು ಅದನ್ನು ಬಳಕೆ ಮಾಡ್ಕೊಳ್ತಿದ್ದೀರಾ? ಬಳಕೆ ಮಾಡ್ಕೊ ಸರ್. ಎಷ್ಟೆಷ್ಟು ಕೊಡ್ತಾ ಇದ್ರು ನಿಮಗೆಲ್ಲ? ಆಗ 4,000 5,000 ಒಂದು 10,000 ಗಟ್ಟಲೆ ಹಾಕ್ಯಾರ ಸರ್. ಹಾಕಿದ್ದಾರೆ, ಹಾಕ್ಯಾರ. ಸೊ ಅದರಿಂದ ನಿಮಗೆ ಸಿರಿಧಾನ್ಯ ಬೆಳೆಯೋದಕ್ಕೆ ಒಂದಿಷ್ಟು ಸಪೋರ್ಟಿವ್ ಆಗಿದೆ ಸರ್. ಇನ್ನು ಮುಂದುವರಿಸ್ತೀರಾ ಸಿರಿಧಾನ್ಯಗಳನ್ನು ಬೆಳೆಯೋದು? ಹಾಕ್ತಾರೆ ಸರ್ ನಾವು. ಈಗ ಈ ಸಿರಿಧಾನ್ಯಗಳನ್ನು ಸಂಸ್ಕರಣೆ ಮಾಡೋ ಕೇಂದ್ರಗಳು ನಿಮ್ಮಲ್ಲಿ ಇದಾವ? ನಮ್ಮಲ್ಲಿ ಇಲ್ಲ ಸರ್. ಎಲ್ಲಿಗೆ ಹೋಗ್ಬೇಕು ನೀವು? ಅವನ ಜಿನ್ನಿಗೆ ಹೋಗ್ಬೇಕ್ರಿ, ಜೀನಿಗೆ ಹಾಕ್ಸಕ್ಕೆ ನಮಗೆ ಮನೆಗೆ ಬೇಕಾದ್ರೆ ಕಿನ್ನಳಕ್ಕೆ ಹೋಗ್ಬೇಕು ಸರ್. ಓಹೋ, ಕಿನ್ನಳದಲ್ಲಿದೆ. ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಸದಸ್ಯರು ಕೃಷಿಯಲ್ಲಿ ತೊಡ್ಕೊಂಡಿದ್ರಿ? ಮಗ ಹೊಲ್ದಾಗ ಎಲ್ಲ ಇದು ಮಾಡ್ಕೊಂತ ಒಕ್ಕಲ್ತಾನರು. ನಾವು ಏನೇನು ಬೇಕು ಔಷಧ ತಂದುಕೊಡೋದ್ರಿ, ಇಂಥ ಹೊರ ಹಿಂಗೆ ಮಾಡ್ಬೇಕು, ಇದನ್ನ ಹಾಕಿದ್ರೆ ಹಿಂಗಾಗತ್ತೆ ಅಂತ ಹೇಳ್ಕೊಡ್ತಾರೆ ನಾವು. ಹೆಣ್ಮಕ್ಳೆಲ್ಲ ಯಾವ್ಯಾವ ಕೆಲಸಗಳನ್ನು ಮಾಡ್ತಿರ್ತಾರೆ? ಹೆಣ್ಮಕ್ಳು ಕ್ರಾಸಿಂಗ್ ಮಾಡ್ತಾರೆ, ಕಾಳೆ ತೆಗಿತಾರೆ ಕಡೆ, ಶೇಂಗಾ ಹೊಲ್ದಾಗ ಕಡಲೆ ಕಲ್ಲಂಗಡಿ ಹೊಲ ಚಿಲ್ಲಿ, ಮತ್ತು ಅವ್ರ ಊಟ ನಾವು ಇವು ಮೆಸ್ಸಿಗೆ ಸಾಕಾಗಿದ್ರೆ ನಾವು ಗಂಡ್ಮಕ್ಳು ಅಷ್ಟ ಹಾಕ್ತಾರೆ, ಹೆಣ್ಮಕ್ಳು ಕಾಳೆ ತೆಗೆಯೋ ಅಂತ ಮಾಡ್ತಾರೆ. ಒಳ್ಳೆಯದು ಬ್ರಹ್ಮಪುರೆ, ನಮ್ಮ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಇದುವರೆಗೆ ಭಾಗವಹಿಸಿ ತಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಕೃಷಿ ಅನುಭವ ಕುರಿತು ಕೊಪ್ಪಳ ಜಿಲ್ಲೆ ಹೊನ್ನಹುಣಸೆ ಗ್ರಾಮದ ಶ್ರೀ ಬರ್ಮಪ್ಪ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿ ಹವಾಮಾನ ವರದಿ ಶಾಂತಪ್ಪ ದುತ್ತರಗಾವಿ ಅವರಿಂದ.